ಕುಸುಬಿ ಹಿಂಡಿ, ಸೂರ್ಯಕಾಂತಿ ಹಿಂಡಿ, ಸೋಯಾ ಅವರೆ ಹಿಂಡಿ, ಅತ್ತಿನ ಕಾಳಿನ ಹಿಂಡಿ ಇತ್ಯಾದಿಗಳನ್ನು ಬಳಸಿ ಸಹ ದಾಣಿ ಮಿಶ್ರಣವನ್ನು ತಯಾರಿಕೆ ಮಾಡಬಹುದು. ಶಕ್ತಿಯ ಹಾಗೂ ಸಸಾರಜನಕದ ಪ್ರಮಾಣಕ್ಕೆ ಅನುಗುಣವಾಗಿ ನಾವು ಈಗ ಮೂರು ಭಾಗಗಳ ವಿಂಗಡಣೆ ಮಾಡಿಕೊಂಡ್ರೆ ಅದರಲ್ಲಿ ಎರಡು ಭಾಗಗಳಷ್ಟು ದವಸ ಧಾನ್ಯಗಳನ್ನು ಮತ್ತು ಅವುಗಳ ಉಪ ಪದಾರ್ಥಗಳನ್ನು ಮತ್ತು ಉಳಿದ ಒಂದು ಭಾಗದವನ್ನು ನಾವು ಹಿಂಡಿ ಮಿಶ್ರಣವನ್ನು ಉಪಯೋಗಿಸಿಕೊಂಡು ನಾವು ತಾವು ದಾಣಿ ಮಿಶ್ರಣವನ್ನು ತಯಾರಿಕೆ ಮಾಡಬಹುದು. ಇನ್ನು ಮುಖ್ಯವಾಗಿ ನಾವು ನಮ್ಮ ಹೈನು ರಾಸುಗಳಿಗೆ ಆಹಾರವನ್ನ ನೀಡಬೇಕಾಗತ್ತೆ ಅಂತ ತಾವು ಹೇಳ್ತಾ ಇರ್ತೀರಿ. ಹೌದು, ಅದು ಬೆಳವಣಿಗೆಗೆ ಅನುಗುಣವಾಗಿ ಕೊಡಬೇಕಾಗತ್ತೆ. ಹೌದು, ಅಂದ್ರೆ ಇನ್ನು ಗರ್ಭಧರಿಸುವಾಗ ಒಂದು ರೀತಿಯಲ್ಲಿ ಕೊಡಬೇಕಾಗತ್ತೆ, ಹಾಲನ್ನು ಕರೆಯುವಾಗ ಒಂದು ರೀತಿ ಕೊಡಬೇಕಾಗತ್ತೆ ಅಂತ. ಈ ಹೈನು ರಾಸುಗಳಿಗೆ ಮತ್ತು ಎಮ್ಮೆಗಳಿಗೆ ನೀಡಬೇಕಾದಂತ ಆಹಾರದ ಪ್ರಮಾಣದ ಬಗ್ಗೆ ಸ್ವಲ್ಪ ಹೇಳ್ತೀರಿ. ರಾಸುಗಳ ಬೆಳವಣಿಗೆ ಮತ್ತು ಹಾಲಿನ ಉತ್ಪಾದಕ್ಕೆ ತಕ್ಕಂಗೆ ತಾವು ತಿಳಿಸಿದಾಗೆ ಪೌಷ್ಟಿಕ ಆಹಾರವನ್ನು ನಾವು ನೀಡಬೇಕಾಗುತ್ತೆ. ಹಸಿರು ಮತ್ತು ಒಣಹುಲ್ಲನ್ನು ರಾಸುಗಳು ಹೊಟ್ಟೆ ತುಂಬ ತಿನ್ನೋಷ್ಟು ಕೊಟ್ಟರೂ ಸಹ ಅವಳಿಗೆ ಅಗತ್ಯವಿರೋ ಪೋಷಕಾಂಶಗಳ ಕೊರತೆ ಯಾವಾಗಲೂ ಇದ್ದೇ ಇರುತ್ತೆ. ಇದನ್ನ ರೈತ ಬಾಂಧವರು ತಾವೆಂದೂ ಮರಿಬಾರ್ದು. ಅಂದ್ಕೊಳ್ತಾರೆ ಹೊಟ್ಟೆ ತುಂಬ ತಿಂದಿದ್ದಾವೆ, ಈಗೇನು ಮತ್ತೇನು ಪೋಷಕಾಂಶಗಳ ಅವಶ್ಯಕತೆ ಇರೋದಿಲ್ಲ ಅಂತ. ಆ ಹೊಟ್ಟೆ ತುಂಬ ತಿಂದರೂ ಸಹ ಸ್ವಲ್ಪದಾದರೂ ದಾಣಿ ಮಿಶ್ರಣವನ್ನು ತಾವು ಕೊಡಲೇಬೇಕಾಗುತ್ತೆ. ಹಸುವು ತಮ್ಮ ದೇಹ ತೂಕದ 2-2.5% ತೇವಾಂಶರಹಿತ ಆಹಾರ ಪದಾರ್ಥ ಅಂದರೆ ಡ್ರೈ ಮ್ಯಾಟರ್ ಇಂಟೇಕ್ ಅಂತ ಹೇಳ್ತೀವಿ, ಇದನ್ನು ಪ್ರತಿನಿತ್ಯ ತಿನ್ನಬಲ್ಲದು. ಎಮ್ಮೆಗಳು ಮತ್ತು ಮಿಶ್ರತಳಿ ಹಸುರಾಸುಗಳನ್ನು ನೋಡೋದಾದರೆ ಅವು ತಮ್ಮ ದೇಹ ತೂಕದ 2.5-3 kg ತೇವಾಂಶರಹಿತ ಆಹಾರವನ್ನು ತಿನ್ನಬಲ್ಲದು. ಇನ್ನು ಹಾಲು ಉತ್ಪಾದನೆ ಬಗ್ಗೆ ನೋಡೋದಾದರೆ ಪ್ರತಿನಿತ್ಯ ಈಗ ಹಸು 10 liter ಹಾಲು ಕರೀತಾ ಇದೆ ಅಂತ ಅಂದ್ಕೊಂಡ್ರೆ ಈ ಹೈನೂರು ಹಸು ಆ ದೇಹ ತೂಕದ 2.5-3% ಒಣ ಆಹಾರದ ಬೇಡಿಕೆ ಇರುತ್ತೆ ಅದಕ್ಕೆ. ಇನ್ನು 20 liter ಕರೆಯುತ್ತೆ ಅಂತ ಹೇಳುತ್ತಾದ್ರೆ ಇದರ ಒಣ ಆಹಾರ ಸೇವನೆ ಅಂಶ ಹೆಚ್ಚುತ್ತಾ ಹೋಗುತ್ತೆ. ಇದು ದೇಹ ತೂಕದ 3-3.5% ಒಣ ಆಹಾರವನ್ನು ತಿನ್ನುವ ಶಕ್ತಿ ಹೊಂದಿರುತ್ತೆ. ಇನ್ನು 30 liter ಹಾಲು ಕರೀತಾ ಇದೆ ಅಂತಿದ್ರೆ ಆ ಹರಾಸು ಆ 3.5-4% ಒಣ ಆಹಾರದ ಬೇಡಿಕೆ ಇರುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಹಸುವಿನ ತೂಕ ಎಷ್ಟಿರುತ್ತೆ ಅದರ 3.5-4 ಹೌದು. ಈಗ 400 kg ಹಸು ಇದೆ ಅಂತ ತಿಳ್ಕೊಂಡ್ರೆ ಅದಕ್ಕೆ 8-10 kg ಒಣ ಹುಲ್ಲನ್ನು ನಾವು ಕೊಡಬೇಕಾಗುತ್ತೆ. ಅಂದ್ರೆ ದೇಹದ ತೂಕದ ಆಧಾರದ ಮೇಲೆ ಮತ್ತು ಹಾಲಿನ ಉತ್ಪಾದನೆ ಮೇಲೆ ಇದ್ರ ಮೇಲೆ ನಾವು ವಿಶೇಷವಾಗಿ ಒಣ ಹುಲ್ಲನ್ನ ಕೊಡಬೇಕಾಗುತ್ತೆ ಅಂತ ನಾವು ಹೇಳಬಹುದು. ಇನ್ನು ಮುಖ್ಯವಾಗಿ ಈ ತೇವಾಂಶ ರಹಿತ ಪದಾರ್ಥ ಅಂತ ತಾವು ಹೇಳ್ತಾ ಇರ್ತೀರ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಡ್ರೈ ಮ್ಯಾಟರ್ ಅಂತ ಹೇಳ್ತೀವಲ್ಲ, ಬೇಡಿಕೆ ಇರುವ ತೇವಾಂಶ ರಹಿತ ಆಹಾರ ಪದಾರ್ಥವು ಯಾವ ಯಾವ ಆಹಾರದಿಂದ ಎಷ್ಟೆಷ್ಟು ಭಾಗ ಪೂರೈಸಬೇಕು ಅನ್ನೋದನ್ನ ನಾನು ಈಗ ತಿಳಿಸ್ಕೊಡ್ತೀನಿ ತಮಗೆ. ಅಂದ್ರೆ ನಾವು ಈ ಒಣ ಪದಾರ್ಥ ಅಂತ ಏನಿರುತ್ತಲ್ಲ ಅದನ್ನ ಬರೀ ಹುಲ್ಲಿಂದಲೇ ಪೂರೈಕೆ ಮಾಡಬಾರದು, ಜೊತೆಗೆ ದಾಣಿ ಮಿಶ್ರಣವನ್ನು ಕೊಡಲೇಬೇಕಾಗುತ್ತೆ. ತಾವುಗಳು ಆ ದಾಣಿ ಮಿಶ್ರಣವನ್ನು ಮತ್ತು ಹುಲ್ಲುಗಳನ್ನ ಯಾವ್ಯಾವ ಪ್ರಮಾಣದಲ್ಲಿ ತಾವು ಕೊಡಬೇಕಾಗುತ್ತೆ ಅನ್ನೋದ್ರೆ ವಿವಿಧ ಸಂಯೋಜನೆಯಲ್ಲಿ ನಾವು ಕೊಡಬೇಕಾಗುತ್ತೆ. ಹೌದು ಸರ್, ಇದನ್ನೇ ನಾವು ತೇವಾಂಶ ರಹಿತ ಪದಾರ್ಥ ಪದಾರ್ಥ ಅಂತ, ಒಣ ಪದಾರ್ಥ ಅದು ಹುಲ್ಲಿಂದನೂ ಬರಬಹುದು ಮತ್ತೆ ಹಿಂಡಿಗಳಿಂದ ಭೂಸಗಳಿಂದನೂ ಬರಬಹುದು. ಸರಿ, ಇದ್ ಮೂರು ಭಾಗಗಳಾಗಿ ವಿಂಗಡಣೆ ಮಾಡಿದಾಗ 3-2 ಹುಲ್ಲು ಕೊಡಬಹುದು. ಇನ್ನು ಉಳಿದ ಒಂದು ಭಾಗವನ್ನ ನಾವು ತಿಂಡಿ ಮಿಶ್ರಣ ಅಥವಾ ದಾಣಿ ಮಿಶ್ರಣ ಅಂತ ಹೇಳ್ತೀವಲ್ಲ ಆ ಭಾಗ ಕೊಡಬೇಕಾಗುತ್ತೆ. ಈ ಹುಲ್ಲುಗಳನ್ನೇ ತಗೊಳೋದಾದ್ರೆ ಒಣ ಹುಲ್ಲು ಆಗ್ಬೋದು ಹಸಿರು ಹುಲ್ಲು ಆಗ್ಬೋದು ಅದನ್ನು ತಗೊಳೋದಾದ್ರೆ ಇವನ್ನು ಮತ್ತೆ 3 ವಿಂಗಡಣೆ ಮಾಡಿಕೊಂಡ್ರೆ ನಾವು ಅದರಲ್ಲಿ 2 ಒಣಹುಲ್ಲನ್ನು ಕೊಡಬೇಕಾಗುತ್ತೆ ಮತ್ತು 1 ತಾವು ತಪ್ಪದೆ ಎಲ್ಲಾ ಕಾಲದಲ್ಲೂ ಹಸಿರು ಹುಲ್ಲನ್ನು ಕೊಡೇ ಕೊಡಿ ಅಂತ ಹೇಳ್ತೀವಿ. ಈಗ ತಮ್ಮಲ್ಲೇನಾದ್ರೂ ದ್ವಿದಳ ಧಾನ್ಯದ ಹುಲ್ಲು ಲಭ್ಯವೇನಾದ್ರೂ ಇದ್ರೆ ಈ ಹುಲ್ಲಿನ ಭಾಗ ತಗೊಂಡಾಗ 1/4 ತಾವು ಒಣಹುಲ್ಲನ್ನೇ ಕೊಡ್ಬೋದು, ಉಳಿದ 1/4 ಮಾತ್ರ ನೀವು ಹಸಿರು ಹುಲ್ಲನ್ನು ಕೊಡ್ಬೋದು ದ್ವಿದಳ ಧಾನ್ಯದ ಹುಲ್ಲುಗಳ ಲಭ್ಯವಿದ್ದಾಗ ಮಾತ್ರ. ಇನ್ನು ಹೈನೂರು ಹಸುಗಳಿಗೆ ಒಣ ಹುಲ್ಲಿನ ಪ್ರಾಮುಖ್ಯತೆ ಏನು ಅಂತೀರಿ? ಯಾಕೆ ಕೊಡ್ಬೇಕಾಗತ್ತೆ ನಾವು ಒಣ ಹುಲ್ಲು? ಸಾಧಾರಣವಾಗಿ ಹಸಿ ಹುಲ್ಲು ಕೊಟ್ರೆ ಹೆಚ್ಚು ಹಾಲಿನ ಉತ್ಪಾದನೆ ಆಗುತ್ತೆ ಅಂತ ನಮ್ಮ ರೈತರ ಭಾವನೆ ಇದೆ. ಒಣ ಹುಲ್ಲಿನ ಪ್ರಾಮುಖ್ಯತೆ ಏನು? ಒಣಹುಲ್ಲು ಅದು ಡ್ರೈ ಮ್ಯಾಟರ್ ಇಂಟೇಕ್ ಅಂತ ಹೇಳ್ತೀವಲ್ಲ ಅದ್ರ ಒಳಗಡೆ ರೂಮೆನ್ ಅಂತ ಹೇಳ್ತೀವಲ್ಲ ಅದರಲ್ಲಿ ನಾವು ಡ್ರೈ ಮ್ಯಾಟರ್ ಜಾಸ್ತಿ ಇದಿರುತ್ತೆ, ಮೈಕ್ರೋಬ್ಸ್ ಅಂತ ಇರ್ತವೆ, ಅವೇ ಸೂಕ್ಷ್ಮಾಣುಜೀವಿಗಳು ಅಂತ ಹೇಳ್ತೀವಲ್ಲ ಅವುಗಳಿಗೆ ಮತ್ತೆ ಅದ್ರ ಬಲ್ಕಿನೆಸ್ ಅಂತ ಹೇಳ್ತೀವಿ ಅಂದ್ರೆ ಪ್ರಮಾಣ ತುಂಬಬೇಕು, ಅದು ಹೊಟ್ಟೆ ತುಂಬಬೇಕು. ಈ ಹಸಿ ಹುಲ್ಲುಗಳಲ್ಲಿ 70-80% ತೇವಾಂಶನೇ ಇರುತ್ತೆ, ಒಣ ಅಂಶ ಕಡಿಮೆ ಇರುತ್ತೆ. ಎಷ್ಟೊಂದು ಸಾರಿ ಈ ಮಳೆಗಾಲದಲ್ಲಿ ನಾವು ನೋಡಿರ್ಬೋದು ರೈತರೆಲ್ಲ ಹಸು ಉಚ್ಚತಾ ಇದೆ, ತುಂಬಾ ಬೇದಿ ತರ ಆಡ್ತಾ ಇದೆ, ಹೆಚ್ಚು ಹಸಿ ಹುಲ್ಲು ಕೊಟ್ಟಿರ್ತೀವಿ ಅಂತ, ಒಣ ಪದಾರ್ಥದ ಅಂಶ ಕಡಿಮೆ ಆಗ್ಬಿಟ್ಟಿರುತ್ತೆ ಅಂತ ಟೈಮಲ್ಲಿ, ಆದ್ರಿಂದ ಅದು ಜೀರ್ಣ ಮಾಡ್ಕೊಳಕ್ಕೂ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳ್ತೀವಿ. ತೇವಾಂಶನೇ ಜಾಸ್ತಿ ಇದ್ದಾಗ ಈ ಒಣ ಪದಾರ್ಥದಲ್ಲಿ ಈಗ 10% ಅಷ್ಟೇ ತೇವಾಂಶ ಇರುತ್ತೆ, ಉಳಿದೆಲ್ಲ ಗಟ್ಟಿ ಪದಾರ್ಥ ಇರುತ್ತೆ. ಆದ್ದರಿಂದ ಅದು ಜೀರ್ಣಕ್ರಿಯೆಗಾಗ್ಬೋದು ಎಲ್ಲದಕ್ಕೂ ಈ ಒಣ ಪದಾರ್ಥ ಬಹಳ ಮುಖ್ಯ ಅಂತ ಹೇಳ್ತೀವಿ. ಮತ್ತೆ ಒಣ ಪದಾರ್ಥ ಇದ್ರೆ ಡಿಗ್ರಿ ಅಂತೀವಲ್ಲ ಅದು ಚೆನ್ನಾಗಿ ಬರುತ್ತೆ ಅಂತ ನಮ್ಮ ರೈತರು ಅಭಿಪ್ರಾಯ ಪಡ್ತಾರೆ, ನಿಜನ ಇದು? ನಾವು SNF ಫ್ಯಾಟ್ ಕಂಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀವಿ. ಒಣ ಪದಾರ್ಥ ಇಲ್ಲದೆ ಇದ್ರೆ ಸಿವುಲ್ ಎಷ್ಟು ತಿಂದ್ರು ಅದು ಕೊಟ್ಟೆ ತುಂಬಿಡುತ್ತೆ, ಸಿವುಲ್ ಜಾಸ್ತಿ ತಿಂದಾಗ ಅದಕ್ಕೆ ಪೋಷಕಾಂಶಗಳು ಸಿಕ್ಕದೆ ಆಗ್ಬಿಡ್ಬೋದು. ಆವಾಗ ಈಗ 4-5 ಲೀಟರ್ ಹಾಲು ಕರಿತಾ ಇದ್ದಾಗ ಸಿವುಲ್ ಏನ್ ಸಿಗುತ್ತೆ ಅಷ್ಟು ಕೊಟ್ಟು ಅದನ್ನ ಮೇಂಟೈನ್ ಮಾಡಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ತೀವಿ. 10-20 ಲೀಟರ್ ಹಾಲು ಕರಿತಾ ಇದೆ ಅಂತ ಹೇಳಿದಾಗ ಆ ಪೋಷಕಾಂಶಗಳನ್ನ ಮೀಟ್ ಮಾಡಕ್ ಆಗೋದಿಲ್ಲ. ಆದ್ರಿಂದ ಒಣ ಹುಲ್ಲು ಜೊತೆಗೆ ದಾಣೆ ಮಿಶ್ರಣ ಮತ್ತೆ ಹಸಿರು ಹುಲ್ಲು ಎಲ್ಲಾನು ಸಮ ಪ್ರಮಾಣಗಳಲ್ಲಿ ವಿಂಗಡಿಸಿ ಕೊಡ್ಬೇಕಾಗುತ್ತೆ. ಅಂದ್ರೆ ಈ ಕೊಬ್ಬೆ ತರ ಘನ ಪದಾರ್ಥಗಳ ಅಂಶ ಜಾಸ್ತಿ ಆಗಬೇಕು ಅಂದ್ರೆ ಹೌದು ಒಣ ಹುಲ್ಲನ್ನ ಕೊಡ್ಲೇಬೇಕು. ಒಣ ಹುಲ್ಲಿನಲ್ಲಿ ಮುಖ್ಯವಾಗಿ ನಾವು ಏಕದಳ ಧಾನ್ಯದ ಹುಲ್ಲುಗಳು ಮತ್ತು ದ್ವಿದಳ ಧಾನ್ಯದ ಹುಲ್ಲುಗಳು, ಅಂದ್ರೆ ಭತ್ತದ ಹುಲ್ಲಾಗಬಹುದು, ಜೋಳ ಆಗ್ಬಹುದು, ಜೋಳ ಮುಸ್ಕಿನ್ ಜೋಳ ಇದನ್ನೆಲ್ಲ ಕೊಡಬಹುದು. ಇನ್ನ ಆಹಾರದ ಮಿಶ್ರಣ ತಯಾರಿಕೆ ಬಹಳ ಮುಖ್ಯ, ಯಾಕೆಂದ್ರೆ ಬಹಳ ಖರ್ಚು ಬರುತ್ತೆ ಇದಕ್ಕೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ತಾವ್ ಹೇಳ್ದಾಗೆ 60-70% ಖರ್ಚಲ್ಲಿ ಆಹಾರದ್ದೇ ಆಗಿರುತ್ತೆ ಅಂತ ಹೇಳ್ತೀವಿ ಶೇಕಡವಾರು ತಗೊಂಡ್ರೆ. ಇನ್ನು ಆಹಾರ ಮಿಶ್ರಣವನ್ನು 500 ಹಸುಗಳ ದೇಹದ ನಿರ್ವಹಣೆಗೆ, ಬೆಳವಣಿಗೆಗೆ, ಹಾಲು ಹಿಂಡುವ ಪ್ರಮಾಣಕ್ಕೆ ಮತ್ತು ಗರ್ಭದ ಹಂತಗಳಿಗೆ ಅನುಗುಣವಾಗಿ ಕೊಡಬೇಕಾಗುತ್ತೆ. ಹಾಗೆಯೇ ದೊರೆಯುವ ಹಸಿರು ಅಥವಾ ಒಣಮೇವಿನ ಗುಣಮಟ್ಟಗಳ ಮೇಲೆಯೂ ಸಹ ಇದು ಆಹಾರ ಮಿಶ್ರಣ ಅವಲಂಬಿತವಾಗಿರುತ್ತೆ. ಉತ್ತಮ ದರ್ಜೆಯ ಹಸಿರು ಮೇವನ್ನು, ಅಂದ್ರೆ ಈಗ ಏಕದಳ ಅಥವಾ ದ್ವಿದಳ ಧಾನ್ಯದ ಮೇವುಗಳನ್ನು ಕೊಟ್ಟು ಆಕಳು ತಿನ್ನುವಷ್ಟು ಪೂರೈಸಿದ್ರೂ ಸಹ ಅದು 5-6 ಕೆಜಿ ಅಥವಾ ಲೀಟರ್ ಅಂತ ಹೇಳ್ತೀವಲ್ಲ ಅಷ್ಟು ಹಾಲನ್ನು ಸಹ ಪಶು ಆಹಾರ ಮಿಶ್ರಣವಿಲ್ಲದೆ ತಾವು ಪಡಿಬಹುದು. ಇನ್ನು ಹೆಚ್ಚಿಗೆ ಹಾಲು ಕರಿಬೇಕಾದ್ರೆ ದಾಣಿ ಮಿಶ್ರಣವನ್ನು ತಪ್ಪದೆ ಕೊಡಲೇಬೇಕಾಗುತ್ತೆ. ವರ್ಷದ 12 ತಿಂಗಳು ಪೂರ್ತಿ ಉತ್ತಮ ದರ್ಜೆಯ ಹಸಿರು ಮೇವು ಪಡೆಯಕ್ಕಾಗೋದಿಲ್ಲ. ಒಣಮೇವುಗಳು ಕಡಿಮೆ ದರ್ಜೆಯ ಮೇವುಗಳಾಗಿದ್ದು ಪೌಷ್ಟಿಕಾಂಶಗಳ ಪ್ರಮಾಣ ಇವುಗಳಲ್ಲಿ ಬಹಳ ಕಡಿಮೆ ಇರುತ್ತೆ. ಆದ್ದರಿಂದ ಹೆಚ್ಚು ಹಾಲು ಹಿಂಡುವ ರಾಸುಗಳಿಗೆ ದಾಣಿ ಮಿಶ್ರಣದ ಅವಶ್ಯಕತೆ ಬಹಳ ಇರುತ್ತೆ ಅಂತ ಹೇಳ್ತೀನಿ. ಹಾಲು ನೀಡುವ ರಾಸು ಅಥವಾ ಎಮ್ಮೆಗಳಾಗಿದ್ರೆ ದೇಹದ ಪೋಷಣೆಗಾಗಿ ಪ್ರತಿದಿನ ತಾವು 2 ಕೆಜಿ ಸಮತೋಲನ ಪಶು ಆಹಾರವನ್ನು ನೀಡಬೇಕಾಗುತ್ತೆ. ನಾನು ಮತ್ತೊಂದು ಹೇಳ್ತೀನಿ ನೋಡಿ, ಪ್ರತಿ ಹಸು ಎಮ್ಮೆ ಆಗ್ಬೋದು ಅಥವಾ ಹಸುಗಾಗ್ಬೋದು ಪ್ರತಿನಿತ್ಯ ತಾವು ಬೆಳವಣಿಗೆಗೋಸ್ಕರ ಅದ್ರ ಮೇಂಟೆನೆನ್ಸ್ ಅಂತ ಹೇಳ್ತೀವಲ್ಲ ಅದಕ್ಕೆ 2 ಕೆಜಿಯಷ್ಟು ದಾಣಿ ಮಿಶ್ರಣವನ್ನು ತಾವು ಕೊಡ್ಬೇಕಾಗುತ್ತೆ. ಹೌದು, ಅದ್ರ ಜೊತೆಗೆ ಈಗ ಹಾಲು ಕರಿತಾ ಇದೆ ಅಂದ್ರೆ 1 ಲೀಟರ್ ಹಾಲು ಹಸುಗಾದ್ರೆ 400 ಗ್ರಾಂನಷ್ಟು ಹೆಚ್ಚಿಗೆ ದಾಣಿ ಮಿಶ್ರಣವನ್ನು ಕೊಡ್ಬೇಕಾಗುತ್ತೆ. ಎಮ್ಮೆಗಳಿಗಾದ್ರೆ 500 ಗ್ರಾಂಗಳಷ್ಟು ಹೆಚ್ಚಿಗೆ ಪಶು ಆಹಾರವನ್ನು ಕೊಡ್ಬೇಕಾಗುತ್ತೆ. 1 ಲೀಟರ್ಗೆ 400 ಗ್ರಾಮ್, 2 ಲೀಟರ್ ಇದ್ರೆ 800 ಗ್ರಾಂ ತರ ಕೊಡ್ಬೇಕಾಗುತ್ತೆ. ಇನ್ನು ಗರ್ಭಧರಿಸಿದ ರಾಸು ಮತ್ತು ಎಮ್ಮೆಗಳನ್ನು ನೋಡೋದಾದ್ರೆ ಕೊನೆಯ 2 ತಿಂಗಳ ಗರ್ಭಾವಸ್ಥೆಯಲ್ಲಿ ದೇಹದ ಪೋಷಣೆಗಾಗಿ 2 ಕೆಜಿ ದಾಣಿ ಮಿಶ್ರಣದ ಜೊತೆಗೆ 1 ಕೆಜಿ ಹೆಚ್ಚು ಸಮತೋಲನ ಪಶು ಆಹಾರವನ್ನು ಮತ್ತು 1 ಕೆಜಿಯಷ್ಟು ಉತ್ತಮ ಗುಣಮಟ್ಟದ ಎಣ್ಣೆ ಹಿಂಡಿಯನ್ನು ತಪ್ಪದೆ ಕೊಡಬೇಕಾಗುತ್ತೆ. ಇನ್ನು ಈ ಪಶು ಆಹಾರವನ್ನು ವಿಂಗಡಿಸಿಕೊಂಡು ಹೇಗೆ ನೀಡಬೇಕಾಗುತ್ತೆ ಅಂತೀರಿ? ಒಟ್ಟು ನೀಡಬೇಕಾದ ಸಮತೋಲನ ಪಶು ಆಹಾರವನ್ನು ವಿವಿಧ ಭಾಗಗಳಾಗಿ ವಿಂಗಡಿಸಿ ದಿನದ ಬೇರೆ ಬೇರೆ ಸಮಯದಲ್ಲಿ, ಅಂದ್ರೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಮತ್ತೆ ರಾತ್ರಿಗಳಲ್ಲಿ ತಿನ್ನಿಸೋದು ಸೂಕ್ತ ಅಂತ ಹೇಳ್ತೀವಿ. ಯಾವುದೇ ರಾಸುಗಳಿಗೆ ದಿನಕ್ಕೆ 5 ಕೆಜಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆ ಸಮತೋಲನ ಪಶು ಆಹಾರವನ್ನು ನೀಡಬೇಕಾದ್ರೆ ವಿಂಗಡಿಸಿ ನೀಡುವ ವಿಧಾನವನ್ನು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀವಿ. ಇದರಿಂದ ರಾಸುಗಳಲ್ಲಿ ಜೀರ್ಣಶಕ್ತಿಯು ಹೆಚ್ಚಾಗುತ್ತೆ, ಅಷ್ಟಲ್ಲದೆ ಈ ಪಶು ಆಹಾರ ನಷ್ಟ ಆಗೋದಿಲ್ಲ. ತಮ್ಗೆಲ್ಲ ಗೊತ್ತು, ರೈತರಿಗೆ ತುಂಬಾ ಕಷ್ಟ ಇರುತ್ತೆ. ಆದ್ರೆ ನನ್ನ ಸೂಚನೆ ತಮ್ಗೇನು ಅಂತಂದ್ರೆ, ಕಡಿಮೆ ಅಂದ್ರೆ 2 ಭಾಗಗಳಾಗಿ ವಿಂಗಡಣೆ, ಬೆಳಗ್ಗೆ ಮತ್ತೆ ಸಾಯಂಕಾಲ ವಿಂಗಡಣೆ ಮಾಡಿ ದಯವಿಟ್ಟು ಕೊಡಿ ಅಂತ ಹೇಳ್ತೀನಿ. ಆದ್ರೆ 4 ಭಾಗ ಮಾಡಿ ಕೊಟ್ರೆ ಒಳ್ಳೇದು, ತುಂಬಾ ಒಳ್ಳೇದು. ನಾವು ಸೈಂಟಿಫಿಕಲಿ ಹೇಳ್ಬೇಕಂದ್ರೆ 4 ಭಾಗಗಳಾಗಿ ಕೊಡಿ ಅಂತ ಹೇಳ್ತೀವಿ. ತಮ್ಮ ರೈತರಿಗೆ ಕಷ್ಟ ಆಗೋದಿದ್ರೆ ಕಡಿಮೆ ಅಂದ್ರೆ 2 ಭಾಗಗಳನ್ನಾದ್ರೂ ವಿಂಗಡಣೆ ಮಾಡಿ ಕೊಡಿ ಅಂತ ಹೇಳ್ತೀವಿ. ಬೆಳಗ್ಗೆ ಹೊತ್ತಿನಲ್ಲಿ ಹಾಲು ಕರೆಯುವಾಗ, ಹೌದು, ಸಂಜೆ ಹೊತ್ತಿನಲ್ಲಿ ಹಾಲು ಕರೆಯುವಾಗ ಕೊಟ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀರ. ಹೌದು. ಇನ್ನ ಈ ದಾಣಿ ಮಿಶ್ರಣ ಅಂತ ತಾವ್ ಹೇಳಿದ್ರಲ್ಲ, ಅದನ್ನ ಹೇಗೆ ತಯಾರಿಸೋದು ಅಂತೀರಿ? 100 ಕೆಜಿ ಪಶು ಆಹಾರ ಮಿಶ್ರಣ ತಯಾರಿಸಬೇಕಾಗಿದ್ರೆ ತಮ್ಮಲ್ಲಿ ಲಭ್ಯವಿರುವ ಆಹಾರ ಪದಾರ್ಥಗಳನ್ನು ಪುಡಿ ಮಾಡಿಸಿ ಮಿಶ್ರಣ ಮಾಡ್ಕೊಳ್ಬೇಕಾಗುತ್ತೆ. ಕಾಳುಗಳ ನುಚ್ಚುಗಳನ್ನ ನಾವು 30-45 ಕೆಜಿ ಅಷ್ಟು ಹಾಕ್ಬೇಕಾಗುತ್ತೆ. ಇನ್ನು ಅವುಗಳ ಉಪ ಪದಾರ್ಥಗಳು ಅಂದ್ರೆ ತೌಡುಗಳು ಅಂತೆಲ್ಲ ಹೇಳ್ಬೋದು, ಅವುಗಳನ್ನ 25-50 ಭಾಗಗಳಷ್ಟು ಅಥವಾ 50 ಕೆಜಿಗಳಷ್ಟು ಹಾಕ್ಬೋದು. ಇನ್ನು ಹಿಂಡಿಗಳನ್ನ ತಗೊಂಡಾಗ ಹಿಂಡಿಗಳಲ್ಲಿ 15-35 ಕೆಜಿಗಳಷ್ಟು ಹಾಕ್ಬೋದು. ಇದ್ರ ಜೊತೆಗೆ ತಪ್ಪದೆ ಲವಣಾಂಶದ ಪುಡಿ ಅಂತ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅದನ್ನ 100 ಕೆಜಿಗೆ 2 ಕೆಜಿ ಅಷ್ಟು ಹಾಕ್ಲೇಬೇಕು. ಖನಿಜ ಲವಣಗಳು ಅಂತ, ಖನಿಜ ಲವಣಗಳು, ಮಿನರಲ್ ಮಿಕ್ಸ್ಚರ್ ಅಂತ. ಇವುಗಳಲ್ಲಿ ಮ್ಯಾಕ್ರೋ ಮಿನರಲ್ಸ್ ಮತ್ತೆ ಮೈಕ್ರೋ ಮಿನರಲ್ಸ್ ಅಂತ ಇರುತ್ತೆ, ಎಲ್ಲ ಒಟ್ಟಿಗೆ ಮಾರ್ಕೆಟ್ಟಿರ್ತಾರೆ, ಅದನ್ನ ತಪ್ಪದೆ ತಾವು ಕೊಡಬೇಕಾಗುತ್ತೆ. ಅಂದ್ರೆ ನಮ್ಮ ರೈತ ಬಾಂಧವರು ತಮ್ಮಲ್ಲಿ ಸಿಗುವಂತ ಎಲ್ಲಾ ಸಂಪನ್ಮೂಲಗಳನ್ನ ಲಾಭದಾಯಕವಾಗಿ ಬಳಸ್ಕೋಬೇಕಾಗುತ್ತೆ. ಅದು ಒಣಹುಲ್ಲಾಗ್ಬೋದು, ಹಸಿ ಹುಲ್ಲು, ಜೊತೆಗೆ ಪಶು ಆಹಾರವನ್ನು ಕೂಡ ಅವರೇ ಮಾಡ್ಕೋಬಹುದು. ಅವರ ಮನೆಯಲ್ಲಿರುವಂತ ಈ ಏಕದಳ ಧಾನ್ಯದ ನುಚ್ಚುಗಳನ್ನ ಬಳಸ್ಕೋಬಹುದು, ಮತ್ತೆ ಅವುಗಳ ಉಳಿಕೆಗಳು ಅಂದ್ರೆ ತೌಡು ಭೂಸಾ ಅಂತೀವಲ್ಲ ಅದನ್ನು ಬಳಸ್ಕೋಬಹುದು, ಮತ್ತೆ ದ್ವಿದಳ ಧಾನ್ಯದ ಕಾಳುಗಳ ಪುಡಿಗಳನ್ನು ಕೂಡ ಬಳಸ್ಕೋಬಹುದು. ಹೀಗೆ ಅವುಗಳ ಜೊತೆಗೆ ಲವಣಾಂಶಗಳು ಮತ್ತೆ ಉಪ್ಪು, ಖನಿಜ ಲವಣಗಳು ಅಂತ ಸಿಗ್ತಿರಲ್ಲ, ಅವನ್ನು ಕೂಡ ಬಳಸ್ಕೋಬೇಕಾಗುತ್ತೆ. ಜೊತೆಗೆ ಈ ಬೈಪಾಸ್ ಆಹಾರವನ್ನು ಕೂಡ ಅವ್ರು ಬಳಸ್ಕೋಬೇಕಾಗುತ್ತೆ. ಅವುಗಳನ್ನ ಒಂದು ಸಂಯೋಜಿತ ರೀತಿಯಲ್ಲಿ ಬಳಸ್ಕೊಂಡು ಆಹಾರವನ್ನ ಪೋಲ್ ಮಾಡದಲ್ಲೇ ಬಳಸ್ಕೊಳ್ಳೋದು ಬಹಳ ಮುಖ್ಯ. ರೈತ ಬಾಂಧವರೇ, ತಮಗೆ ಈ ಹೈನು ರಾಸುಗಳ ಪಾಲನೆ ಪೋಷಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎನ್ ಸುಮಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9535-7334-33. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9535-7334-33. ತುಂಬ ಸಂತೋಷ ಡಾಕ್ಟರ್ ಸುಮಾ ಅವರೇ, ತಾವಿದುವರೆಗೂ ಈ ಹೈನು ರಾಸುಗಳು ವಿಶೇಷವಾಗಿ ಹಸು ಮತ್ತು ಎಮ್ಮೆಗಳಿಗೆ ಆಹಾರ ನೀಡುವಂಥ ಕ್ರಮದ ಬಗ್ಗೆ ತಾವು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಆಕಾಶವಾಣಿ ಮಡಿಕೇರಿ, ಸಮಯ ಈಗ 7:21:15. ನಿಧನ ಸುದ್ದಿ: ನಂಜರಾಯಪಟ್ಟಣ ನಿವಾಸಿ ಮೈಲಕಂಡ್ರ ದಿವಂಗತ ಸೋಮಶೇಖರ್ ಅವರ ಪತ್ನಿ ಜಗದೀಶ್ವರಿ ಜಯ ಅವರು ತಮ್ಮ 65ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಮೈಲಕಂಡ್ರ ಜಗದೀಶ್ವರಿ ಜಯ ಅವರ ಅಂತ್ಯಕ್ರಿಯೆ ನಾಳೆ ಸ್ವಗ್ರಾಮದಲ್ಲಿ ನಡೆಯಲಿದೆ. ಮಕ್ಕಂದೂರು ಕಾರ್ಲಾನ ಮಡಿಕೇರಿ ಸ್ಟುವರ್ಟ್ ಹಿರಲವಾಸ ಎಂಜ ರಿಟೈರ್ಡ್ ಬಿಡಿಒ ಐಮುಡಿಯಂಡ ಪೌತಿ ಕುಂಯಪ್ಪ ಎಂಗಡಪೊಣ್ಣ ಪೊನ್ನಮ್ಮ 86ನೇ ಬಯತ್ರ ಇಂದು ಪೊಲಾಕ ಮರಣಪಟ್ಟಿತ್ತು. ಐಮುಡಿಯಂಡ ಪೊನ್ನಮ್ಮ ತಾಮನೆ ಪೊಯ್ಯಟ್ಟಿರ ಎಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನ 12 ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಡದಲ್ಲಿ ನಡಪ. ನಾಪೋಕ್ಲು ಕಕ್ಕುಂದಕಾಡು ನಿವಾಸಿ ಟಿಕೆ ವರದರಾಜು ಇಂದು ನಿಧನರಾದರು. 85 ವರ್ಷ ಪ್ರಾಯದ ಟಿಕೆ ವರದರಾಜು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕೆದಮಳ್ಳೂರು ಗ್ರಾಮತ್ರ ನಾಯಮಂಡ ಚರ್ಮಣ ಚರ್ಮ ಇಂದು ಪೊಲಾಕ ಮರಣಪಟ್ಟಿತು. 79 ಬಯತ್ರ ನಾಯಮಂಡ ಚರ್ಮಣ ಚರ್ಮ ಐಂಗಳ ಅಕಿರಿ ಕಾರ್ಯ ನಾಳೆ ಪೊಲಾಕ 10 ಒಕ್ಕ ಕ್ಯಾಕೊಳತಲ್ ನಡಪ. ಕೈಕಾಡು ಗ್ರಾಮತ್ರ ಚೊಟ್ಟೆಯಂಡ ಪೌತಿ ಕರುಂಬಯ ಐಂಡ ಪೊಣ್ಣು ಗಂಗಮ್ಮ ಇಂದು ಮರಣಪಟ್ಟಿತು. 77 ಬಯತ್ರ ಚೊಟ್ಟೆಯಂಡ ಗಂಗಮ್ಮ ತಾಮನೆ ಮಗ್ಗುಲ ವಾಟೆರಿರ ಐಂಗಳ ಅಕಿರಿ ಕಾರ್ಯ ನಾಳೆ ಮಜ್ಜನ ಒಕ್ಕ ತೋಟಂಗುಟ್ಟಲ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಅಂಗೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕಡೆಯಿಂದ ಇಂದು ಕುಶಾಲನಗರ ತಾಲೂಕಿನ ಕೂಡುಮಂಗಳೂರು ಸರ್ಕಾರಿ ಹೈಸ್ಕೂಲ್ ಅಂಗೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಡಿಎಂಸಿ ಕೂಡುಕೂಟದಿಂದ ಏರ್ಪಡಿಸಿದ್ದ ದಾಖಲಾತಿ ಆಂದೋಳನ ಹಂಗೆ ಶಾಲಾ ಪ್ರಾರಂಭೋತ್ಸವಕ್ಕೆ ಕೊಡಗು ಜಿಲ್ಲಾಧಿಕಾರಿ ಇಂದು ಚಾಲನೆ ಕೊಟ್ಟು ಈ ಕಾರ್ಬರ್ಲಿ ಗಿಡ ನೆಟ್ಟು ಜಿಲ್ಲಾಧಿಕಾರಿ ಮಕ್ಕಳಿಗೆ ಸಿಹಿ ಹಂಚಿ ಪುಕ್ಸಟೆ ಆಗಿ ಪಠ್ಯಪುಸ್ತಕ ಮತ್ತು ಬಟ್ಟೆ ಹಂಚುವ ಮೂಲಕ ಚಾಲನೆ ಸಲಹೆ ನೀಡಿದ್ರು. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಬೇರೆ ಬೇರೆ ಸೌಲಭ್ಯಗಳನ್ನ ಒದಗಿಸುವ ಜೊತೆಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಉಟ್ಟು ವಿದ್ಯಾರ್ಥಿಗಳಿಗೆ ಒಳ್ಳೆ ಸಂಸ್ಕಾರ ಹಂಗೆ ಕಲಿಕೆಯೊಟ್ಟಿಗೆ ಅಪ್ಪ ಅವ್ವಂದಿರಿಗೆ ಗೌರವ ಸಲ್ಲಿಸೋ ಕೂತ ಮಕ್ಕಳಿಗೆ ಕಿವಿಮಾತು ಕೊಟ್ಟು ಈ ಸಮಯದಲ್ಲಿ ಡಿಡಿಪಿಐ ರಂಗಧಾಮಯ್ಯ ಅವು, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆವಿ ಸುರೇಶ್ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಕೊಡಗು ಕಡೆಯಿಂದ ವಿಶ್ವ ಪರಿಸರ ದಿನಾಚರಣೆ 2023 ಅಂಗ ಆಗಿ ಶಾಲಾ ಮಕ್ಕಳಿಗೆ ಜೂನ್ 2 ಹೊತ್ತಾರೆ 9:30 ಪೇಟೆನ ಸಂತ ಮೈಕಲರ ಶಾಲೆಯಲ್ಲಿ ಕಿರಿಯ ಹಿರಿಯ ಪ್ರಾಥಮಿಕ ಹಂಗೆ ಹೈಸ್ಕೂಲ್ ಮಕ್ಕಳಿಗೆ ಪರಿಸರ ಕುರಿತು ಜಾಗದಲ್ಲಿ ಚಿತ್ರ ಬಿಡಿಸುವ ಹಂಗೆ ಪ್ರಬಂಧ ಪೈಪೋಟಿ ನಡೆದಿದೆ. ಈ ವರ್ಷದ ಘೋಷವಾಕ್ಯ ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಪರಿಹಾರ. ಪೈಪೋಟಿಗೆ ಭಾಗವಹಿಸುವವು ಜಾಗದಲ್ಲೇ ತಮ್ಮ ಹೆಸರನ್ನು ನೋಂದಾಯಿಸಿ ಕನಕ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ 7348938 ಈ ದೂರವಾಣಿನ ಸಂಪರ್ಕಿಸಕತ ಕೊಡಗು ಪ್ರಾದೇಶಿಕ ಕಚೇರಿನ ಪರಿಸರ ಅಧಿಕಾರಿ ಮಾಹಿತಿ ಕೊಟ್ಟಳು. ಕರ್ನಾಟಕ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗ ಗ್ರಾಹಕ ಸಂರಕ್ಷಣಾ ಕಾಯ್ದೆ 2019 ಕುರಿತು ಗ್ರಾಹಕರಲ್ಲಿ ಜಾಗೃತಿ ಮೂಡಿಸುವ ಬಗೆಯಲ್ಲಿ ಜೂನ್ 1 ಅಂದರೆ ನಾಳೆ ರಾತ್ರಿ 8:00 8:30 ಮುಟ್ಟ ಆಕಾಶವಾಣಿಯಲ್ಲಿ ಫೋನ್ ಇನ್ ನೇರ ಪ್ರಸಾರ ಕಾರ್ಯಕ್ರಮ ನಡೆದಿದೆ. ಗ್ರಾಹಕರ ಯಾವುದೇ ಪ್ರಶ್ನೆಗಳಿದ್ದಲ್ಲಿ ದೂರವಾಣಿ ಸಂಖ್ಯೆ 0800223704 ಅಲ್ಲರೆ 2237 0499 ಕರೆ ಮಾಡಿ ಕೇಳಿ ತಿಳ್ಕನಕೃತ ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ರಿಜಿಸ್ಟರ್ ಮತ್ತೆ ಆಡಳಿತಾಧಿಕಾರಿ ವಿಜಯಕುಮಾರ್ ಅವು ಮಾಹಿತಿ ಕೊಟ್ಟಳು. ಪೊನ್ನಂಪೇಟೆ 66/11 ಕೆವಿ ವಿದ್ಯುತ್ ಕೇಂದ್ರದಿಂದ ಹೊರಹೋವ F10 ಹೈಸೊಡ್ಲೂರು ಫೀಡರ್ಲಿ ರಿಪೇರಿ ಕೆಲಸ ಇರದರಿಂದ ನಾಳೆ ಹೊತ್ತಾರೆ 9:30 ಮಧ್ಯಾಹ್ನ 3:00 ಮುಟ್ಟ ಹುದಿಕೇರಿ ಹೈಸೊಡ್ಲೂರು ಬೆಳ್ಳೂರು ಕೋಣಗೇರಿ ಸುತ್ತಮುತ್ತ ವಿದ್ಯುತ್ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ಕ್ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡಳು. ಮುಂಗಾರು ಮಳೆಗಾಲದ ಸಮಯದಲ್ಲಿ ಮೀನುಗಳ ವಂಶಾಭಿವೃದ್ಧಿ ಚಟುವಟಿಕೆ ಇರದರಿಂದ ಪ್ರತಿ ವರ್ಷದ ಜೂನ್ 1 ಜುಲೈ 30 ಮುಟ್ಟ ರಾಜ್ಯದ ಎಲ್ಲಾ ಸರ್ವಋತು ಕೆರೆಗ ಜಲಾಶಯಗ ತೊರೆ ಮತ್ತೆ ನದಿಗಳಲ್ಲಿ ಮೀನು ಹಿಡಿಯುವ ಕೆಲಸನ ಪೂರ್ತಿ ನಿಷೇಧಿಸಲಾಗುತ್ತು. ಈ 2 ತಿಂಗಳ ಮೀನು ಹಿಡಿಯದೆ ಅವುಗಳ ಸಂತಾನ ಅಭಿವೃದ್ಧಿಗೆ ಪೂರಕ ವಾತಾವರಣ ಕಲ್ಪಿಸಿಕೊಟ್ಟು ಮೀನಿನ ಸ್ಥಳೀಯ ತಳಿಗಳ ಸಂರಕ್ಷಣೆಯಲ್ಲಿ ಇಲಾಖೆಯೊಟ್ಟಿಗೆ ಸಹಕರಿಸುವಂಗೆ ಮೀನುಗಾರಿಕೆ ಇಲಾಖೆನ ಉಪನಿರ್ದೇಶಕರು ಮಾಹಿತಿ ಕೊಟ್ಟಳು. ವಿದ್ಯಾರ್ಥಿಗಳ ಜೀವನದಲ್ಲಿ ಉತ್ತಮ ಶಿಕ್ಷಣ ಪಡೆಯುವುದರೊಟ್ಟಿಗೆ ಜೊತೆಗೆ ತಂಬಾಕು ಮತ್ತೆ ವಾತಾವರಣಕ್ಕೆ ಶ್ರಮಿಸುವ ಹಂಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಸಾದ್ ಅವು ಮಾತಾಡ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ, ಬ್ಯಾರೆ ಬ್ಯಾರೆ ಇಲಾಖೆ ಕಡೆಯಿಂದ ಇಂದು ಪೇಟೆನ ಸರ್ಕಾರಿ ಹೈಸ್ಕೂಲ್ ಶಾಲಾ ಸಭಾಬಾಡಿಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ನಡೆದು ಆರೋಗ್ಯ ಶಿಕ್ಷಣ ಸಂಸ್ಕೃತಿ ಈ ಎಲ್ಲವೂ ಶುರು ಆಗಿದ್ದು ಶಾಲಾ ದಿನಗಳಲ್ಲಿ ವಿದ್ಯಾರ್ಥಿಗಳ ಜೀವನ ಶುರು ಆಗ್ತಾ ಇರ್ದು ಶಾಲಾ ದಿನಗಳಲ್ಲಿ ಇದರಿಂದ ಯಾವುದೇ ರೀತಿನ ದುಶ್ಚಟಗಳಿಗೆ ಬಲಿಯಾಗದೆ ತಮ್ಮನ್ನು ತಾವೇ ರಕ್ಷಿಸಿಕೊಂಡು ಕುಟುಂಬನ ರಕ್ಷಿಸುವುದರ ಜೊತೆಗೆ ಸಮಾಜನ ಕೂಡ ರಕ್ಷಿಸೋ ಕೂತ ಪ್ರಸಾದ್ ಅವು ಹೇಳಿದ. ಈ ಕಾರ್ಬರ್ಲಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿಗ ಡಾಕ್ಟರ್ ಸತೀಶ್ ಕುಮಾರ್ ಅಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಹಾಜರಿದ್ದೋ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಕುಂದತ ಬೊಟ್ಟಲು ನಂದ ಕುದುರೆ ಪಾರಾಯಣ ಮಾನಿಲ್ ಅಂಜ ಕುದುರೆ ಎಂದು ಕೇಳಿಪೋನ ಕೊಡಗರ ಆಕಿರಿ ಬೋರ್ಡ್ ನಮ್ಮೆ ಬೇರಳಿನಾಡ್ರ ನಮ್ಮೆಕ್ ಕಟ್ಟು ಬುದ್ದಿತ್ತು. ಇಂದು ಕಳಿ ಕಟ್ಟಿತು, ನಾಳೆ ಬ್ಯಾಳಾಚೆ ಮರೋಡಿರ ಪಕ್ಕ ನಾಡಮಾನಿಕ ಕೂಡುವ ಭಕ್ತ ಮಾಜನ್ಲ ಬಂತು ಕೂಡಿಯಾಡೋದು ನಾಡ ತಕ್ಕ ಪಿಂಜ ಎಲ್ಲ ತಕ್ಕಂಗ ಕಟ್ಟಣಿತು. ನಿಮ್ಮ 2-5 ಪುಟ್ಟ ಮಕ್ಕಳನ್ನು ಉತ್ತಮ ಶಾಲೆಗೆ ಸೇರಿಸುವ ಪೋಷಕರು ನೀವಾಗಿದ್ದರೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ. ಚೋಟಾ ಚಾಮ್ಸ್ ಗುರುಕುಲಂ ವಿರಾಜಪೇಟೆ ಪ್ಲೇ ಗ್ರೂಪ್ ನರ್ಸರಿ LKG UKGಗಳಿಗೆ ದಾಖಲಾತಿ ಆರಂಭಗೊಂಡಿದೆ. ಕೆಲವೇ ಸೀಟುಗಳು ಲಭ್ಯ. ಶಾಲಾ ವಾಹನ ಸೌಲಭ್ಯವಿದೆ. ಇಲ್ಲಿಗೆ ಟೀಚರ್ ಆಯಾ ಡ್ರೈವರ್ ಬೇಕಾಗಿದ್ದಾರೆ. ಸಂಪರ್ಕಿಸಿ ಚೋಟಾ ಚಾಮ್ಸ್ ಗುರುಕುಲಂ ಆಪೋಸಿಟ್ ಸೈನಿಟಿ ಹಾಲ್ ವಿಜಯನಗರ ವಿರಾಜಪೇಟೆ. ಮೊಬೈಲ್ 9448019615. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಸ್ವಸ್ತಿಕ್ ಮ್ಯೂಸಿಕ್ ವರ್ಡ್ ಮೂರ್ನಾಟ್. ನಮ್ಮಲ್ಲಿ ಎಲ್ಲ ರೀತಿಯ ಫ್ಯಾನ್ಸಿ ಐಟಮ್ಸ್, ವಿದ್ಯಾರ್ಥಿಗಳಿಗೆ ಬೇಕಾದ ಪಠ್ಯ ಪುಸ್ತಕಗಳು, ನೋಟ್ಬುಕ್, ಕೊಡೆ, ರೈನ್ ಕೋಟ್ ಹಾಗೂ ಇತರೆ ವಸ್ತುಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹಿಂದೆ ಭೇಟಿ ನೀಡಿ ಮಹಾರಾಷ್ಟ್ರ ಬ್ಯಾಂಕ್ ಆಪೋಸಿಟ್ ಇರುವ ಸ್ವಸ್ತಿಕ್ ಮ್ಯೂಸಿಕ್ ವರ್ಲ್ಡ್ಗೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 9008000902. ಫೇಲ್ ಆಗಿದ್ದೀರಾ, ನೆಕ್ಸ್ಟ್ ಏನು ಅಂತ ಚಿಂತೆನ? ಚಿಂತನಗಂಗಾ ಟ್ಯುಟೋರಿಯಲ್ಸ್ ನಲ್ಲಿದೆ ಪರಿಹಾರ. ಹತ್ತನೇ ತರಗತಿಯಲ್ಲಿ ಪಾಸ್ ಆಗಿ ಪಿಯುಸಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ನೇರವಾಗಿ ದ್ವಿತೀಯ ಪಿಯುಸಿಗೆ ಖಾಸಗಿಯಾಗಿ ಪರೀಕ್ಷೆಗೆ ಕುಳಿತುಕೊಳ್ಳಲು ಅವಕಾಶ. ಹೆಚ್ಚಿನ ವಿವರಗಳಿಗೆ ಚಿಂತನಗಂಗಾ ಟ್ಯುಟೋರಿಯಲ್ಸ್, ಶ್ರೀ ಕಾಮಾಕ್ಷಿ ದೇವಾಲಯದ ಬಳಿ, ಗೌಳಿಬೀದಿ, ಮಡಿಕೇರಿ. ಕಾಲ್ 9986975775. ಕೊಡವ ಸಮಾಜ ಪೊನ್ನಂಪೇಟೆ ರಂಗಸಂಸ್ಥೆಯನ್ನ ಅಪ್ಪಚ್ಚ ಕವಿ ವಿದ್ಯಾಲಯದಲ್ಲಿ ದಂಡಾರ್ಥ 23-24 ಸಾಲಕ್ಕೆ ಪ್ಲೇ ಹೋಮ್ಲಿಂಜಿ 10ನೇ ಕ್ಲಾಸ್ಗೆ ಪ್ರವೇಶಾತಿ ಶುರು ಆಯ್ತು. ಸ್ಕೂಲ್ ಬಸ್, ನಲ್ಲ ಶಿಕ್ಷಕಂಗ, ಆಡಿಯೋ ವಿಜುವಲ್ ಕ್ಲಾಸ್, ಆಟಪಾಠ ಪಡಿಪು, ಇಬಿಕ್ಸ್, ಕಳಿಪರಂಬು ಕೂಡನಕ್ಕೆ ಎಲ್ಲಾ ತರತರ ಸೌಕರ್ಯ ಉಂಟು. 10ನೇ ಕ್ಲಾಸಲ್ಲಿ ಕಾಲೋದಿ ನಲ್ಲ ಫಲಿತಾಂಶ ಬಂದನುಂಡು. ಬಾಳೆಲಿಂಜಿ ಮಕ್ಕಕ್ಕ ಬಸ್ ವ್ಯವಸ್ಥೆ ಉಂಟು. ಚೆನ್ನಂಗೆ ಸೀಟ್ ಖಾಲಿ ಉಳ್ಳನಗುಂಡು ಬೆರಿಯ ಸಂಪರ್ಕಿಸಿ ಅಪ್ಪಚ್ಚ ಕವಿ ವಿದ್ಯಾಲಯ ಪೊನ್ನಂಪೇಟೆ. ಮೊಬೈಲ್ 9481605748. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಕೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೈಕೇರಿ ಗೋಣಿಕೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ಇನ್ನೇನು ಶಾಲಾ ಕಾಲೇಜು ಆರಂಭಗೊಳ್ಳಲಿದೆ. ಮಡಿಕೇರಿ ಜನತಾ ಬಜಾರ್ನಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದ ವೈಲ್ಡ್ ಕ್ರಾಫ್ಟ್, ಸ್ಕೈ ಬ್ಯಾಗ್, ಎಕ್ಸ್ಪರ್ಟ್ ಸ್ಕೂಲ್ ಬ್ಯಾಗ್ಗಳು, ನೋಟ್ಬುಕ್ಗಳು ಹಾಗೂ ಸ್ಟೇಷನರಿ ಐಟಮ್ಸ್ ಅಲ್ಲದೆ ಫ್ಲಾಸ್ಕ್, ವಾಟರ್ ಬಾಟಲ್, ಸ್ಟೀಲ್ ಐಟಮ್ಸ್, ವಿವಿಧ ಮಾದರಿಯ ಮ್ಯಾಟ್ಗಳು, ಜೊತೆಗೆ ಮಳೆಗಾಲಕ್ಕೆ ಬೇಕಾದ ಉತ್ತಮ ಕ್ವಾಲಿಟಿ ಹಾಗೂ ದೀರ್ಘ ಬಾಳಿಕೆಯ ರೈನ್ ಕೋಟ್, ಕೊಡೆಗಳು, ಸ್ವೆಟರ್ ಹಾಗೂ ಟಾರ್ಪಲ್ಗಳು ಎಲ್ಲವೂ ಡಿಸ್ಕೌಂಟ್ ರೇಟ್ನಲ್ಲಿ ಲಭ್ಯ. ಭೇಟಿ ಕೊಡಿ ಜನತಾ ಬಜಾರ್ ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನ್ರುಳ್ಳ